ರೈತ ಮಿತ್ರ. ಆತ್ಮೀಯ ಕೇಳುವರಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ರೈತ ಸಿರಿ. ಭಾಗವಹಿಸುತ್ತಾರೆ ಅಪರ ಕೃಷಿ ನಿರ್ದೇಶಕರಾದ ಡಾ ವೆಂಕಟರಾಮರೆಡ್ಡಿ ಜೆ ಪಾಟೀಲ್. ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಕೇಳುಗರೆ, ನಮ್ಮ ರಾಜ್ಯದಲ್ಲಿ ಹಲವಾರು ರೈತರು ಆರುಧಾನ್ಯಗಳನ್ನ ಅಂದ್ರೆ ಸಿರಿಧಾನ್ಯಗಳನ್ನ ಬೆಳೆಯೋದನ್ನ ನೋಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಸಿರಿಧಾನ್ಯವನ್ನ ಬೆಳೆಯುವಂತವರಿಗಾಗಿನೇ ಕೃಷಿ ಇಲಾಖೆ ವಿಶೇಷ ಪ್ರೋತ್ಸಾಹಕ ಯೋಜನೆಯೊಂದನ್ನು ಕೂಡ ಸಿದ್ದಪಡಿಸಿದೆ. ಅದುವೇ ರೈತ ಸಿರಿ. ಈ ರೈತ ಸಿರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇಂದು ನಾವು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೀವಿ. ಇದರಲ್ಲಿ ನಮ್ಮೊಟ್ಟಿಗೆ ಹಾಗೂ ನಿಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ ಕೃಷಿ ಇಲಾಖೆಯ ಅಪರ ಕೃಷಿ ನಿರ್ದೇಶಕರಾದಂತಹ ವೆಂಕಟರಾಮರೆಡ್ಡಿ ಪಾಟೀಲ್ ಅವರು. ವೆಂಕಟರಾಮರೆಡ್ಡಿ ಅವರೇ ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಸರ್. ಹಾಗೆಯೇ ತಾಂತ್ರಿಕ ಸಲಹೆಗಾರರು ಮತ್ತು ನಿವೃತ್ತ ಸಹಾಯಕ ನಿರ್ದೇಶಕರು ಅಂತ HSB ರಾಜು ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ರಾಜು ಅವರೇ ನಮಸ್ಕಾರ. ನಮಸ್ಕಾರ. ಕೇಳುವರಿಗೆಲ್ಲರಿಗೂ ನಮಸ್ಕಾರ. ಕೇಳುವರೆ, ಈ ರೈತ ಸಿರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆಯೇ ನೀವೂ ಕೂಡ ನಮ್ಮೊಟ್ಟಿಗೆ ನೇರವಾಗಿ ಸಂವಹನ ಮಾಡಬಹುದು. ಅದಕ್ಕೆ ದೂರವಾಣಿ ಸಂಖ್ಯೆ ಈಗಾಗಲೇ ನಿಮ್ಗೆ ಗೊತ್ತಿದೆ, 2237047477 2237047488 ಹಾಗೂ 2237779 ಇದು ನಮ್ಮ ದೂರವಾಣಿ ಸಂಖ್ಯೆ. ನೀವು ನಮ್ಮೊಟ್ಟಿಗೆ ನೇರವಾಗಿ ಸಂವಾದವನ್ನು ಕೂಡ ನಡೆಸೋದಕ್ಕೆ ಅವಕಾಶ ಇದೆ. ಈಗ ಮೊದಲನೇದಾಗಿ ವೆಂಕಟರಾಮರೆಡ್ಡಿ ಅವರೇ, ನಮ್ಮ ಕೇಳುಗರಿಗೆ ಇದು ಏನಿದು ರೈತ ಸಿರಿ? ರೈತಶ್ರೀ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಆಗಿದೆ. ಇದು 2018-19 ಈ ಯೋಜನೆಯ ಚಾಲ್ತಿಯಲ್ಲಿದೆ. ಇದರಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಿರಿಧಾನ್ಯಗಳು 6 ಸಿರಿಧಾನ್ಯಗಳನ್ನು ಪ್ರದೇಶ ವಿಸ್ತರಣೆ ಅದು ಹಾಗೂ ಉತ್ಪಾದಕತೆ ಹೆಚ್ಚಿಸುವ ಒಂದು ಯೋಜನೆ. ಮತ್ತು ಈ ಸಿರಿಧಾನ್ಯಗಳು ಪೌಷ್ಟಿಕ ಆಹಾರ ಮತ್ತು ರೈತರ ಭದ್ರತೆ, ಸುಸ್ಥಿರ ಕೃಷಿ ಹಾಗೂ ಇದು ಪರಿಸರ ಸಂರಕ್ಷಣೆಗೆ ಪೂರಕವಾದ ಹಿನ್ನೆಲೆಯಲ್ಲಿ ಸಿರಿಧಾನ್ಯ ಬೆಳೆಯುವಂತಹ ರೈತರಿಗೆ ಪ್ರೋತ್ಸಾಹ ನೀಡುವಂತಹ ಇದು ಯೋಜನೆ. ಮತ್ತು ಇದು ಅತಿ ಕಡಿಮೆ ಮಳೆ ಮತ್ತು ಕಡಿಮೆ ಫಲವತ್ತ ಜಮೀನಲ್ಲಿ ಕೂಡ ಸದ್ಬಳಕೆ ಮಾಡುವಂತ ಒಂದು ಅವಕಾಶ ಈ ಯೋಜನೆಯಲ್ಲಿ. ನಮ್ಮ ರೈತರಿಗೆ ಹೇಳೋಣ, ನಮ್ಮ ಏರಿಯಾದಲ್ಲಿ ಮಳೆ ಬೀಳ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ಬರ ಬಂದ್ಬಿಡುತ್ತೆ ಅಂತ ಹೇಳುವಂತಹ ಪ್ರದೇಶಗಳಲ್ಲಿಯೂ ಕೂಡ ಈ ಸಿರಿಧಾನ್ಯವನ್ನು ಬೆಳೆಯಬಹುದು. ಸೂಕ್ತವಾದಂತಹ ಕಡಿಮೆ ಮಳೆ ಇದ್ದಂತ ಕಡಿಮೆ ಫಲವತ್ತಾದಂತಹ ಜಮೀನು ಕೂಡ ಇದನ್ನ ಬಳಸ್ಕೊಳ್ಳಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಮತ್ತು ಸಿರಿಧಾನ್ಯಗಳ ಸಂಸ್ಕರಣೆ ಮತ್ತು ವಾಣಿಜ್ಯೀಕರಣೆ ಪ್ರೋತ್ಸಾಹ ಪೌಷ್ಟಿಕ ಭರಿತ ಸಿರಿಧಾನ್ಯಗಳನ್ನು ನಿರಂತರವಾಗಿ ಗ್ರಾಹಕರು ಕೂಡ ಒದಗಿಸುವಂತಹ ಯೋಜನೆ ಆಗಿದೆ. ಈಗ ಸಿರಿಧಾನ್ಯ ಸಿರಿಧಾನ್ಯ ಅಂತ ಅಂದ್ಬಿಟ್ರಿ ರಾಜು ಅವರೇ, ಸಿರಿಧಾನ್ಯ ಅಂತಂದ್ರೆ ನೀವು ಯಾವ್ಯಾವ ಧಾನ್ಯಗಳನ್ನ ಸಿರಿಧಾನ್ಯ ಅಂತ ಕರಿತೀರಿ? ನಮ್ಮಲ್ಲಿ 6 ಧಾನ್ಯಗಳನ್ನ, ನವಣೆ, ಹಾರ್ಕ, ಕೊರಲೆ, ಊದಲು, ಸಾಮೆ ಮತ್ತು ಬರಗು, ಇವುಗಳನ್ನು ಸಿರಿಧಾನ್ಯಗಳು ಅಂತ ವರ್ಗೀಕರಿಸಿ ಸೊ ಇವುಗಳನ್ನು ಬೆಳೆತಕ್ಕಂತ ರೈತರಿಗೆ ಪ್ರೋತ್ಸಾಹ ಧನವನ್ನು ನೀಡತಕ್ಕಂತ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದೆ. ನಮ್ಮ ಕೇಳುಗರಿಗೆ ಇನ್ನೊಂದ್ಸರಿ ಸ್ಪಷ್ಟಪಡಿಸ್ಬೋಣ. ಊದಲು, ನವಣೆ, ಹಾರಕ, ಕೊರಲೆ, ಸಾಮೆ ಮತ್ತು ಬರಗು, ಹೌದು, ಈ 6 ಧಾನ್ಯಗಳನ್ನ ತಾವು ಸಿರಿಧಾನ್ಯ ಅಂತ ಕರಿತೀರಿ. ಈ ಸಿರಿಧಾನ್ಯವನ್ನ ಬೆಳೀತಾ ಇರತಕ್ಕಂತಹ ರೈತರಿಗೆ ಪ್ರೋತ್ಸಾಹವನ್ನು ಕೊಡ್ತೀರಿ ಅಂತಂದ್ರೆ ವೆಂಕಟರಾಮರೆಡ್ಡಿ ಅವರೇ, ಪ್ರೋತ್ಸಾಹ ಅಂತಂದ್ರೆ ಏನ್ ಪ್ರೋತ್ಸಾಹ? 1 ಹೆಕ್ಟರ್ ಪ್ರದೇಶದಲ್ಲಿ ಅವರು ಬೆಳೆದರೆ ಅವರಿಗೆ 10,000 ರೂಪಾಯಿ ಪ್ರೋತ್ಸಾಹ ಧನವನ್ನು ನಾವು ನೀಡ್ತಾ ಇದೀವಿ. 1 ಹೆಕ್ಟೇರ್ಗೆ 10,000 ರೂಪಾಯಿ ಅಂತ ಅಂದ್ಬಿಟ್ರಿ, ಹಾಗಾದ್ರೆ ಎಷ್ಟು ಹೆಕ್ಟೇರ್ ಅವರಿಗೆ ಬೆಳೆದ್ರು ಕೂಡ ಕೊಟ್ಬಿಡ್ತೀರಾ? ಇಲ್ಲ, ಗರಿಷ್ಠ 2 ಹೆಕ್ಟರ್ ಮಾತ್ರ ನಾವು ಸೀಮಿತವಾಗಿಗೊಳಿಸಿ 20,000 ಗರಿಷ್ಠ ಧನವನ್ನು ರೈತರಿಗೆ ಪ್ರೋತ್ಸಾಹ ಧನದಲ್ಲಿ ರೂಪದಲ್ಲಿ. ನೀವು ಪ್ರೋತ್ಸಾಹ ಧನವನ್ನು ಕೂಡ ಒಂದೇ ಸಾರಿ ಕೊಟ್ಬಿಡ್ತೀರಾ ಇಲ್ಲ ಕಂತಿನಲ್ಲಿ ಏನಾದರೂ ಕೊಡ್ತೀರಾ? 2 ಕಂತಿನಲ್ಲಿ ಅನುದಾನ ಬಿಡುಗಡೆ ಮಾಡ್ತೀವಿ. 2 ಕಂತಿನಲ್ಲಿ ಅವರಿಗೆ ಅನುದಾನವನ್ನ ಕೊಡುವಂತ ಪ್ರಯತ್ನ ನಡೆಯುತ್ತೆ. ಈ ಒಂದು ಅನುದಾನವನ್ನ ಅಥವಾ ಪ್ರೋತ್ಸಾಹ ಧನವನ್ನ ಪಡ್ಕೋಬೇಕು ಅಂತ ರೈತ ಇದ್ರೆ ಅವನು ಏನ್ ಮಾಡಬೇಕು? ಇದಕ್ಕೆ ಏನಾದರೂ ಒಂದು ಮಾನದಂಡ ಇಟ್ಟಿದ್ದೀರಾ? ಇದಕ್ಕೆ ತುಂಬಾ ಸರಳ ಮತ್ತು ತುಂಬಾ ಪಾರದರ್ಶಕವಾಗಿ ಇದನ್ನ ನಾವು ಇದು ಯೋಜನೆಯನ್ನು ರೂಪಿಸಿದೀವಿ. ರೈತರು ಈಗ ಬೆಳೆ ಸಮೀಕ್ಷೆಯಲ್ಲಿ ಮುಂಗಾರಾಗ್ಲಿ ಹಿಂಗಾರಾಗ್ಲಿ ಬೇಸಿಗೆ ಆಗ್ಲಿ ರೈತರು ಸಮೀಕ್ಷೆ ಮಾಡಕ್ಕೆ ಬೆಳೆ ಸಮೀಕ್ಷೆ ಆಪ್ ಅನ್ನ ನಾವು ಸರ್ಕಾರದಿಂದ ಬಿಡುಗಡೆ ಮಾಡಿದ್ವಿ. ಇದರಲ್ಲಿ ಮೊದಲು ರೈತರಿಂದನೇ ಬೆಳೆ ಸಮೀಕ್ಷೆ ಮಾಡಕ್ಕೆ ಅವಕಾಶ ಇದೆ. ತದನಂತರ ರೈತರಿಗೆ ಯಾರಿಗೆ ಬೆಳೆ ಸಮೀಕ್ಷೆ ತಮ್ಮ ಆಪ್ ಅಲ್ಲಿ ಸ್ಮಾರ್ಟ್ ಫೋನ್ ಯೂಸ್ ಮಾಡಿ ಮಾಡ್ಕೊಳಕ್ ಆಗಲ್ವೋ ಅಂತರ್ಗ ಸ್ಥಳೀಯವಾಗಿ ಪ್ರೈವೇಟ್ ರೆಸಿಡೆಂಟ್ ಅಂತ ಸರ್ಕಾರ ಗುರುತಿಸಿದೆ. ಅವರ ಮುಖಾಂತರ ಕೂಡ ಇವರು ಬೆಳೆ ಸಮೀಕ್ಷೆಯಲ್ಲಿ ಇದನ್ನ ಬೆಳೆ ಸಮೀಕ್ಷೆ ಆಪ್ ಮುಖಾಂತರನೇ ಬೆಳೆಯನ್ನು ನೋಂದಣಿ ಮಾಡಿಕೊಂಡಲ್ಲಿ ಅವರಿಗೆ ನೇರವಾಗಿ ಈ ಒಂದು ಮಾಹಿತಿಯನ್ನು ನಮ್ಮ ಸರ್ಕಾರಕ್ಕೆ ಬರುತ್ತೆ. ಸರ್ಕಾರ ಮಟ್ಟದಲ್ಲಿ ನೇರವಾಗಿ ಅದನ್ನ ನಾವು ಕ್ಯಾಪ್ಚರ್ ಮಾಡಿಕೊಂಡು ಅವರಿಗೆ ಅನುದಾನ ಬಿಡುಗಡೆ. ಬೆಳೆ ಸಮೀಕ್ಷೆ ಆಪ್ ಅಲ್ಲಿ ತಮ್ಮ ಜಮೀನಿನಲ್ಲಿ ನಿಂತುಬಿಟ್ಟು ತಾನು ಈ ಬೆಳೆಯನ್ನು ಬೆಳೆದಿದ್ದೀನಿ ಅಂತ ತೋರಿಸಿದ್ರೆ ಸಾಕು, ನಿಮ್ಗೆ ಆಗಿದ್ರೆ ಸಾಕು. ಆ ತೋರಿಸಂತ ರೈತರಿಗೆಲ್ಲರೂ ಕೂಡ ಪ್ರೋತ್ಸಾಹ. ಹೌದು, ನಮ್ಮ ಸಚಿವರು ಇದನ್ನು ಹಲವಾರು ವೇದಿಕೆಗಳಲ್ಲಿ ಹೇಳಿದ್ದಾರೆ. ರೈತರು ತಮ್ಮ ಬೆಳೆದಂತ ಬೆಳೆಯನ್ನು ತಾವೇ ತಮ್ಮ ಆಪ್ ಅಲ್ಲಿ ನಮೂದಿಸಿದರೆ ಅದು ಅವರಿಗೆ ಸ್ವಾಭಿಮಾನಕ್ಕೆ ಅವರಿಗೆ ಹೆಚ್ಚಿಸುತ್ತದೆ, ಹಾಗೂ ಯಾವುದೇ ತರ ತಕರಾರು ಬರೋದಿಲ್ಲ. ಯಾವುದೇ ತರ ಬೆಳೆ ಬೆಳೆದಿಲ್ಲ ಅಂತ ನಾವು ತಕರಾರು ಬರೋದಿಲ್ಲ. ಇದು ಬಹಳಷ್ಟು ಈ ಬೆಳೆ ಸಮೀಕ್ಷೆಯಲ್ಲಿ ತಾವು ತೊಡಕೊಂಡ್ರೆ ಬಹಳಷ್ಟು ಸರಳೀಕರಣಾಗುತ್ತೆ, ಬಹಳಷ್ಟು ಮಾಹಿತಿ ಕರೆಕ್ಟ್ ಆಗಿ ಪಾರದರ್ಶಕವಾಗಿ ಸರ್ಕಾರ ಮಟ್ಟದಲ್ಲಿ ತಲುಪುತ್ತೆ. ತಮ್ಮ ಜಮೀನಿನಲ್ಲಿ ಇಂತಹ ಬೆಳೆ ಬೆಳೆದಿದೆ ಅನ್ನೋದಕ್ಕೆ ದಾಖಲೆನೂ ಆಗುತ್ತೆ ಮತ್ತು ಆ ಬೆಳೆ ಸಮೀಕ್ಷೆಯಲ್ಲಿ ಅದು ಒಳಗೊಂಡು ಪ್ರೋತ್ಸಾಹ ಧನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀರಿ. ರೈತ ಸರಿ ಯೋಜನೆಯಲ್ಲಿ ನಮ್ಮ ಮೊದಲನೇ ಫೋನ್ ಕರೆಯನ್ನು ನೋಡೋಣ. ಹಲೋ, ಹಲೋ, ನಮಸ್ತೆ ಹೇಳಿ. ನಮಸ್ತೆ ಹೇಳಿ ಹೇಳಿ ಹೇಳಿ. ಶಿವಣ್ಣ ಹೇಳಿ. ಕಾರ್ಯಕ್ರಮ ಸ್ವಾಗತ. ಸಿರಿಧಾನ್ಯ ಬೆಳೆ ಬೆಳೆಸ ನಮ್ ಕಡೆ ಎಲ್ಲ ಮಳೆಗಾರದ ಬೆಳಿತೀವಿ ಸರ್. ಬೆಳೆದ್ರು ಈಗ ಪಕ್ಷಿಗಳು ಮೇಲೆಲ್ಲ ತಿಂದಾಕ್ಬಿಟ್ಟು ಸರ್, ಅರ್ಧಕರ್ಧ ವೇಸ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ಪ್ರಶ್ನೆ ಸರ್, ಸರ್ ಬೆಳೆದ್ರು ಸರ್ ಅದು ಮೌಲ್ಯವರ್ಧನೆ ಮಾಡಕ್ಕೆ ಮತ್ತೆ ಒಕ್ಕಣೆ ಮಾಡಕ್ಕೆ ಮಿಷಿನ್ಗಳಿಲ್ಲ, ಕೈಲಾಗಲ್ಲ ಸರ್, ಹಾಗಾಗಿ ಏನ್ ಮಾಡ ಸರ್? ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ಈ ಅದಕ್ಕೆ ಈ ಯೋಜನೆಯಲ್ಲಿ ಅದಕ್ಕೂ ಅವಕಾಶ ಇದೆ. ಈ ಸಂಸ್ಕರಣೆಗೆ ಆದಂತ ಏನು ಜೋಳರಾಗಿ ಮಾಡ್ಬೋದು. ಈಗ ಸಿರಿಧಾನ್ಯಗೆ ಬಹಳ ಬೇಡಿಕೆ ಇದೆ ಮೋದಿ ಸರ್ ಹೇಳ್ದಂಗೆ. ಹೌದು ಹೌದು, ಅದಕ್ಕೋಸ್ಕರ ಯಾವ ತರ ಮೇಲ್ವರ್ಗ ಮಾಡೋದು, ಬೆಳೆ ಹಕ್ಕಿ ಪಕ್ಷಿ ಕಾಟ ಹೆಂಗ್ ತಪ್ಪಿಸೋದು ಅಂತ ಹೇಳಿ ಸರ್. ಹೌದು, ಒಂದು ಹಕ್ಕಿ ಕಾಟ ತಪ್ಪಿಸೋದು ಅಂದ್ರೆ ಅದು ನಾವು ತಾವು ಸ್ಥಳೀಯವಾಗಿ ಅದನ್ನ ಯಾವುದೇ ಬೆಳೆ ಆದ್ರೆ ಈವನ್ ಜೋಳ ಬೇರೆ ಜೋಳಕ್ಕಾದ್ರೂ ಹಕ್ಕಿಗಳು ತಿಳ್ಕೊಂಡ್ರೆ ಅದನ್ನ ನಾವು ಲೋಕಲ್ ಆಗಿ ಅದನ್ನ ನಾವು ಹಕ್ಕಿಯನ್ನು ಆರಿಸುವಂತ ವ್ಯವಸ್ಥೆ ಮಾಡ್ಕೊಳ್ಬೇಕು. ಅದಕ್ಕೆ ಆದ ವಿಶೇಷವಾದ ಯಾವುದೇ ಇದು ಇರೋದಿಲ್ಲ. ಹಕ್ಕಿ ಪಕ್ಷಿಯನ್ನು ತಡೆಯೋದಕ್ಕೆ ಇಲಾಖೆ ಏನು ಸಹಾಯ ಮಾಡೋದಿಲ್ಲ ಆಗಿದ್ರೆ ಜಾಸ್ತಿ ಬರ್ತದೆ. ಹಾ, ಈ ಉಳಿದಾದೇ ನಾ ಹೇಳದಂಗೆ ಪಕ್ಷಿಗಳಿಗೆ ನಾವು ಶಬ್ದ ಮಾಡಿ ಲೋಕಲ್ ನಾವೇನ್ ಶಬ್ದ ಮುಖಾಂತರ ಪಕ್ಷಿಗಳನ್ನು ಓಡಿಸಬೇಕಾಗತ್ತೆ. ಅದಕ್ಕೆ ಯಾವುದೇ ಇಲ್ಲ. ಆದ್ರೆ ಸಂಸ್ಕರಣೆಗೆ ತಾವು ಕೇಳಿದ ಪ್ರಶ್ನೆಗೆ, ಸಂಸ್ಕರಣೆಗೆ ಈ ಒಂದು ಯೋಜನೆಯಲ್ಲಿ ನಾವು ರೈತರಿಗೆ ಪ್ರೋತ್ಸಾಹ ನೀಡಲಿಕ್ಕೂ ಉಪಕರಣಗಳಿಗೆ ಶೇಕಡ 50% ರಿಯಾಯಿತಿ ದರದಲ್ಲಿ ಸಂಸ್ಕರಣೆಗೆ ಬೇಕಾದಂತಹ ಉಪಕರಣಗಳನ್ನು ಈ ಯೋಜನೆಯಲ್ಲಿ ನಾವು ಒದಗಿಸಿದೀವಿ. ಅದನ್ನ ತಾವು ಸಿಗ್ತಾವ ತಾವು ತಮ್ಮ ನಮ್ಮ ಹತ್ತಿರದ ರೈ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಾವು ಅರ್ಜಿ ಸಲ್ಲಿಸಿ ತಮಗೆ ಬೇಕಾದಂತಹ ಉಪಕರಣಗಳು ಅದನ್ನ ತಾವು ಅಲ್ಲಿ ನಮೂದಿ ಮಾಡಿಕೊಂಡ್ರೆ ನೇರವಾಗಿ ನಾವು ಅಪ್ಲಿಕೇಶನ್ ಪ್ರೋಸೆಸ್ ಮಾಡಿ ನಮಗೆ ಕೊಡ್ತಾರೆ. ಅದನ್ನ ಅದರ ಆಧಾರದ ಮೇಲೆ ನಾವು ನಿಮಗೆ ಸಬ್ಸಿಡಿ ರಿಲೀಸ್ ಮಾಡ್ತೀವಿ. ನಮ್ಮ ಮುಂದಿನ ಫೋನ್ ಕರೆ. ಹಲೋ, ಹಲೋ, ಹಲೋ ಹೇಳಿ. ನಮಸ್ತೆ ಹೇಳಿ. ನಮಸ್ಕಾರಗಳು ಕಾರ್ಯಕ್ರಮ ಸ್ವಾಗತ. ಈಗ ವಿಷಯ ಬದ್ದಾಗಿ ಮಧ್ಯೆ ಇನ್ನೊಂದು ವಿಷಯ ಕೇಳಿಸ್ತೀನಿ ಗುರುಗಳ. ಶೆಟ್ರ, ಬಹಳ ಬೇರೆ ವಿಷಯಕ್ಕೆ ಹೋಗೋದಕ್ಕಿಂತ ನೇರವಾಗಿ ವಿಷಯಕ್ಕೆ ಬಂದ್ಬಿಟ್ರೆ ಬಹಳ ಅನುಕೂಲ ಅಲ್ವಾ? ಗುರುಗಳ ಕೇಳ್ತೀನಿ ಅಂತ ಹೋಗ್ತೀನಿ. ರೈತ ಸಂಪರ್ಕ ಅಂದ್ರೆ ಒಂದ್ ಕೈಗೆ ಹಚ್ಚಿದ್ದಾರೆ, ನಾಗರಿಕ ಸೇವಾ ಕೇಂದ್ರದಲ್ಲಿ 120 ರೂಪಾಯಿ ಕೇಳ್ತಾವ್ರೆ, ಏನ್ ಮಾಡೋದು ಗುರುಗಳ? ರೈತ ಸಂಪರ್ಕ ಕೇಂದ್ರದಲ್ಲೇ ಸಮಸ್ಯೆ ಆಗ್ತಿದೆ ಅಂತ ತಾವ್ ಹೇಳೋದು? ಅಲ್ಲೇ ಇನ್ನು ಕೈ ಪಿಡಿ ಕೈಪಿಡಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಕೈಪಿಡಿ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ಲಿಲ್ಲ ಅಂತಾನ? ಹೌದು, ಇಲ್ಲ ನಮ್ಗೆ ಹೋಗಿ ಕೇಳಿದ್ರೆ ಇನ್ನು ಕೊಟ್ಟಿಲ್ಲ ಗುರುಗಳ ಅಂದ್ರು. ಯಾವ ಸರ್ ರೈತ ಸಂಪರ್ಕ ಕೇಂದ್ರ? ನಮ್ಮ ಸೋಸ್ನೆ ರೈತ ಸಂಪರ್ಕ ಕೇಂದ್ರ ನಮ್ಮ ಸೋಸ್ನೆ ಟಿ ನರಸೀಪುರ ತಾಲೂಕ. ಹೌದು, ಅಲ್ಲೇ. ಓಕೆ ಓಕೆ, ನಾವು ನಾನು ಇದನ್ನ ನಮ್ಮ ಇದರಲ್ಲಿ ಮಾಹಿತಿ ತಗೊಂಡಿದ್ರಿ, ಕೂಡ್ಲೇ ನಾನು ಅಲ್ಲಿ ತಮಗೆ ಅದನ್ನ ಒದಗಿಸುವಂತ ಪ್ರಯತ್ನ ಡೆಫಿನೆಟ್ಲಿ ಮಾಡ್ತೀವಿ. ಇವತ್ತು ನಿಮ್ ವಿಷಯಕ್ಕೆ ಸಿರಿಧಾನ್ಯ ಗುರುಗಳೇ ನಾನು ನಮ್ಗೆ 5,000 ರೂಪಾಯಿ ಚಿಂತೆ ಕೊಟ್ಟಿಲ್ಲ ಗುರುಗಳೇ. 2.5 ಎಕರೆ 2.5 ಎಕರೆಗೆ 5,000 ಅಷ್ಟೇ ಬಂದಿದೆ ನಿಮ್ಗೆ? ಹೌದು ಗುರುಗಳೇ, ಸಿರಿಧಾನ್ಯ ನಾನು ನವಣ ಹಾಕಿ ನಾನು ಎಲ್ಲಾನು ಹಾಕಿಸಿ ಕೊಟ್ಟು ಬಿತ್ತನೆ ಮಾಡಿ ಫೋಟೊ ಹೊಡೆದು ಎಲ್ಲ ಕೊಟ್ಟು ನಾನು ಏನೇನೋ ನಿಮ್ ಸಮಸ್ಯೆ ಸ್ವಲ್ಪ ಬಿಲ್ ಆಗಿಲ್ಲ ಹಂಗೆ ಆದ್ರೂ ಆಮೇಲೆ ನಾನು ಜೆಡಿ ಅವ್ರಿಗೆ ಫೋನ್ ಮಾಡಿ ಸಮಸ್ಯೆ ಆಯ್ತು ಗುರುಗಳೇ ನನಗೆ. ರೈತ ಬಂದ್ರೆ ತಾವ್ ಹೇಳಿದ್ರಲ್ಲ ಎರಡೂವರೆ ಎಕರೆಗೆ ಇವಾಗ ಆಲ್ರೆಡಿ ತಾವ್ ಹೇಳಿದ್ರಿ 5,000 ಬಂದಿದೆ. ನಾನು ತಮಗೆ ನಮ್ಮ ಪೂರ್ವಕ ಇದರಲ್ಲಿ ಮಾಹಿತಿ ನೀಡಿದೆ, ಎರಡು ಕಂತಿನಲ್ಲಿ ಅನುದಾನ ಬರುತ್ತೆ. ಸೊ ಬಹುಶಃ ಇನ್ನೂ 5,000 ತಮ್ಮ ಎರಡನೇ ಕಂತಿನ ರೂಪದಲ್ಲಿ ತಮಗೆ ಬರುತ್ತೆ. ತಾವು ಬೆಳೆದಿದ್ದೆ ನಿಜವಾದಲ್ಲಿ ತಾವ್ದು ಯಾವುದೇ ಇದು ಅವಶ್ಯಕತೆ ಇದಿಲ್ಲ, ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ತಮಗೆ ಅದು ಎರಡನೇ ಕಂತಿನ ರೂಪದಲ್ಲಿ ತಮಗೆ ಅನುದಾನ. ಈಗ ಒಂದು ಕಂತು ನಿಮಗೆ ಬಂದಿದೆ ಶೆಟ್ರ, ಇನ್ನೊಂದು ಕಂತು ನಿಮಗೆ ಬರುತ್ತೆ. ಅದಕ್ಕೆ ನೀನು ಸ್ವಲ್ಪ ಕಾಯ್ಬೇಕು, ಸ್ವಲ್ಪ ಸಹನ ಇಟ್ಕೋಬೇಕು. ನಮ್ಮ ಮುಂದಿನ ಫೋನ್ ಕರೆಗೆ ಹೋಗ್ತೀವಿ. ಹಲೋ, ಹಲೋ ಸರ್, ನಮಸ್ಕಾರ. ನಮಸ್ತೆ ಹೇಳಿ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ವಿಶ್ವನಾಥ್ ಅಂತ ಸರ್, ನಾವು ರೈತರು. ಹೇಳಿ ವಿಶ್ವನಾಥ್ ಅವರೇ. ಸರ್, ನಮ್ ಪ್ರಶ್ನೆ ಏನಂದ್ರೆ, ಈಗ ನೀವು ಸಿರಿಧಾನ್ಯಗಳಿಗೆ 6 ರೈತ ಸಿರಿ ಅಂತ ಮಾಡಿದ್ರಾ ಸರ್? ಈಗ ನೀವು ಹಣ ಮೊದಲಿಗೆ ಬಿತ್ತುವಾಗ ಹಣ ಬಿಡುಗಡೆ ಮಾಡ್ತೀರಾ ಅಥವಾ ಬಿತ್ತಿ ನಾವು ವಾಟ್ಸಪ್ ನಿಮಗೆ ಕಳಿಸಿದ ಮೇಲೆ ಅರ್ಧ ಬೆಳೆದ ಮೇಲೆ ದುಡ್ಡು ಕೊಡ್ತೀರಾ? ಇಲ್ಲ, ನೀವು ಬೆಳೆದ ಮೇಲೆ, ನೀವು ಬಿತ್ತಿ ಬೆಳೆ ಸಮೀಕ್ಷೆ ನಮ್ಮ ಆಪ್ ನಲ್ಲಿ ನಾವು ಅದನ್ನ ನಮೂದಿಸಿದ್ರೆ ಮಾತ್ರ ತಮಗೆ ಲಭ್ಯವಾಗುತ್ತೆ ಅನುದಾನ. ಇಲ್ಲ ಇಲ್ಲ, ನಾವು ಖಚಿತ ಪಡಿಸ್ಕೊಳ್ಳೋದು ಹೆಂಗೆ? ನಾವು ಬೀಜ ಅದಕ್ಕೆ ನಿಮಗೆ ಬಿತ್ತಿದ ನಂತರ ಬೆಳೆ ಬಂದದ ನಂತರ ಅದ್ರ ಜೊತೆಗೆ ತಾವು ಫೋಟೋ ಹಾಕಿದ್ರೆ ಆ ಫೋಟೋ ಮುಖಾಂತರ ಮತ್ತು ತಮ್ಮ ವಿಸ್ತರಣೆ ಇದರ ಅನುಗುಣವಾಗಿ ನಾವು ಅನುದಾನ ಬಿಡುಗಡೆ ಮಾಡ್ತೀವಿ. ಎರಡು ಕಂತಿನಲ್ಲಿ, ಎರಡು ಕಂತಿನಲ್ಲಿ, ಎರಡು ಕಂತಿನಲ್ಲಿ. ಆಮೇಲೆ 2 ಎಕರೆಗಷ್ಟೇ ಕೊಡೋದು ಇದು, 20,000 ಪ್ರೋತ್ಸಾಹ ಧನ. ಬೆಳಿಬಹುದು, ನಮ್ಮ ಅನುದಾನ ಮಾತ್ರ 2 ಎಕರೆ ಸೀಮಿತವಾಗಿ ತಮಗೆ ಅನುದಾನ ಕೊಡ್ತೀವಿ ನಾವು. ಅಂದ್ರೆ 10 ಎಕರೆ ಬೆಳೆದ್ಬಿಟ್ಟಿದೀನಿ, 10 ಎಕರೆ ಬೆಳೆದಿನಿ ಅಂತಂದ್ರೆ ಇಲ್ಲ, ನೀವು ಕೊಡೋದಕ್ಕೆ 5 ಎಕರೆ ಅಂದ್ರೆ 2 ಎಕರೆಗೆ ಮಾತ್ರ 20,000 ಕೊಡ್ತೀನಿ ಸರ್. ಹೌದು ಹೌದು ಹೌದು, ಇದು ಪ್ರೋತ್ಸಾಹ ಧನ. ನಮ್ಮ ಮುಂದಿನ ಫೋನ್ ಕರೆ. ಹಲೋ, ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ ಸರ್. ಭಟ್ರೆ, ನಾನು ಹಿರಿ ಗ್ರಾಮ ಜೋರ್ಗಿ ತಾಲೂಕಿನ ಸಾಗನ್ ಪಟೇಲ್ ಅಂತ. ಹೇಳಿ ಪಟೇಲ್ರೆ. ಸರ್, ಈಗ ಸಿರಿಧಾನ್ಯ ಅಂತಾರಲ್ಲ, ಅದು ಏನು, ಅದು ಹೇಗೆ ಬೆಳೀತಾರೆ ಅಂತ ನನ್ನ ಪ್ರಶ್ನೆ. ಸಿರಿಧಾನ್ಯ ಪಟೇಲ್ರೆ, ನಿಮ್ಗೆ ಈಗಾಗಲೇ ನಾವು ಹೇಳದಂಗೆ 6 ಸಿರಿಧಾನ್ಯಗಳಿದಾವೆ. ಕೊರಳೆ, ನವಣೆ, ಬರಗು, ಹರಕ ಮತ್ತು ಇವೆಲ್ಲ ಚಿಕ್ಕ ಗಾತ್ರದ ಕಾಳುಗಳು, ಧಾನ್ಯಗಳಲ್ಲಿ ಚಿಕ್ಕ ಕಾಳುಗಳನ್ನ ಸಿರಿಧಾನ್ಯ ಅಂತ ಕರಿತೀವಿ ನಾವು. ನಮ್ಮ ಸ್ಥಳೀಯವಾಗಿ ಚಿಕ್ಕ ಧಾನ್ಯಗಳು ಅಂತ ಕರಿತೀವಿ, ಅದಕ್ಕೆ ನಾವು ಸಿರಿಧಾನ್ಯಗಳು ಹೆಸರಿಟ್ಟು ಕರಿತಾ ಇದೀವಿ ಇವನ್ನ. ಇದನ್ನ ಸ್ಥಳೀಯವಾಗಿ ಹಿಂದೆ ನಮ್ಮ ಪೂರ್ವಜರು ಬೆಳೀತಾ ಇದ್ರು. ನಮ್ಮ ಕಡೆನೇ ನೀವು ಜೇವರ್ಗಿ ತಾಲೂಕು ಇರೋದ್ರಿಂದ ಜೇವರ್ಗಿ ತಾಲೂಕಲ್ಲಿ ನವಣೆ ಆ ಕಡೆ ಎಲ್ಲ ಬೆಳೀತಾ ಇದ್ರು ಮತ್ತು ಸಾಮೆ ಕೂಡ ಬೆಳೀತಾ ಇದ್ರು. ನಿಮ್ಮಲ್ಲೂ ಕೂಡ ಬೆಳೀತಿದ್ರು ನೀವು? ಈಗ ಆ ಕಡೆ ಬಹಳಷ್ಟು ಜನ ಬೆಳೀತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದನ್ನ ಅಲ್ಲಿ ಈಗ ತಾವು ಹೇಳಿದ ಬೇಸಾಯ ಸ್ತಬ್ಧ ಯಾವ ತರ ಬೆಳಿಬೇಕು, ಯಾವ ತಳಿ ಉಪಯೋಗ ಮಾಡಬೇಕು, ತಾವು ಅದು ಸ್ಥಳೀಯವಾಗಿ ನಮ್ಮ ರೈತ ಸಂಪರ್ಕ ಮೇಲೆ ತಾವು ಸಂಪರ್ಕ ಮಾಡಿದ್ರೆ ಅವ್ರಿಗೆ ತಾವು ತಮಗೆ ಅವ್ರಿಗೆ ಅದು ತಿಳಿ ಹೇಳ್ತಾರೆ ತಮ್ಗೆ ಯಾವ ತರ. ತುಂಬಾ ಧನ್ಯವಾದ. ನಮ್ಮ ಮುಂದಿನ ಫೋನ್ ಕರೆಗೆ ಹೋಗೋದಕ್ಕಿಂತ ಮೊದಲು ಬಹಳ ನೀವು ಬೆಳೆದವರಿಗೆ ಒಂದು ಪ್ರೋತ್ಸಾಹ ಧನ ಕೊಡ್ತೀನಿ ಅಂತ ಅಂದ್ಬಿಟ್ರೆ, ವೆಂಕಟರಮಣರೆಡ್ಡಿ ಅವರೇ, ಇಲ್ಲಿ ಸಂಸ್ಕರಣೆ ಮಾಡೋದು ಬಹಳ ಪ್ರಮುಖ. ಯಾಕೆಂದ್ರೆ ಸಿರಿಧಾನ್ಯ ಅಂತಂದ ಕೂಡ್ಲೇನೆ ಬೆಳೆಯೋದು ಸುಲಭ, ಸಂಸ್ಕರಣೆ ಕಷ್ಟ ಅಂತ ಒಂದು ಮಾತಿದೆ. ಹಾಗಾದ್ರೆ ಸಂಸ್ಕರಣೆಗಾಗಿ ಏನು ಯೋಜನೆ ಮಾಡಿದಿರಿ? ಹೇಳಿದ್ವಲ್ಲ ಈಗಾಗಲೇ ತಮಗೆ ಹೇಳದಂಗೆ, ರೈತ ಬಾಂಧವರು ಕೇಳದಂಗೆ ಸಂಸ್ಕರಣೆ ಕೂಡ ನಾವು ತುಂಬಾ ಒತ್ತು ಕೊಟ್ಟಿದ್ವಿ. ಯಾಕಂದ್ರೆ ಇದರಲ್ಲಿ ಈ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ದೂರ ಸರಿತಾ ಇರೋದು ಕಾರಣನೇ ರೈತರು ಈ ಸಂಸ್ಕರಣೆಯಿಂದ. ಆ ಒಂದು ಕಾರಣಕ್ಕೆ ಇದಕ್ಕೆ ವಿಶೇಷವಾಗಿ ಒತ್ತು ನೀಡಿ ಸಂಸ್ಕರಣೆಗೆ ನಾವು 50% ರಿಯಾಯಿತಿ ಅಂದ್ರೆ ಗರಿಷ್ಠ 10 ಲಕ್ಷವರೆಗೂ ನಾವು ಸಂಸ್ಕರಣಾ ಉಪಕರಣಗಳಿಗೆ ನಾವು ರೈತರಿಗೆ ರಿಯಾಯಿತಿ ದರದಲ್ಲಿ ಇದನ್ನ ಒದಗಿಸ್ತಾ ಇದೀವಿ. ಅಂದ್ರೆ ಅವನು ಬೆಳೆದಿದ್ದಷ್ಟೇ ಅಲ್ಲ, ತಾನೇ ಸಂಸ್ಕರಣೆ ಮಾಡ್ಕೋತೀನಿ ಅಂತಂದ್ರೆ ಉಪಕರಣಕ್ಕೂ ಕೂಡ ಕೊಡ್ತೀರಿ? ಹೌದು. ಉಪಕರಣ ಏನ್ ಕಡಿಮೆ ದುಡ್ಡು ಸಿಗೋದಿಲ್ವಲ್ಲ ರೆಡ್ಡಿ ಅವರೇ? ಹಾ, ಅದಕ್ಕೆ ಆದಂತ ಮಾನದಂಡಗಳು ಕೂಡ ನಾವು ಹೇಳಿದೀವಿ. ಇದು ಉಪಕರಣ ಅಂದ್ರೆ ಸ್ಥಳೀಯವಾಗಿ ಬೇಡ, ಅದನ್ನ ಅವ್ರು ನಾವು ಯಾವುದೇ ಉಪಕರಣ ಖರೀದಿ ಮಾಡಬೇಕಾದ್ರೆ ನಮ್ಮ CFTIRY ಮತ್ತು ನಮ್ಮ ಇಂಡಿಯನ್ ಮಿಲಿಟರಿ ರಿಸರ್ಚ್ ಹೈದರಾಬಾದ್ ಅಥವಾ ಇಕ್ರಿಸ್ಯಾಟ್ ಸಂಸ್ಥೆ ಮತ್ತು NFTM ಹಾಗೂ DFRL ಈ ಸಂಸ್ಥೆಗಳಿಂದ ಉಪಕರಣಗಳು ಯಾವುದು ತಯಾರಿಸಿದ್ದಾರೆ, ಆ ತಂತ್ರಜ್ಞಾನ ಅಳವಡಿಸಿ ಈ ಸಂಸ್ಥೆಗಳು ಆ ಅಂತ ಉಪಕರಣಕ್ಕೆ ಮಾತ್ರ ನಾವು ನೀಡ್ತಾ ಇದೀವಿ. ಅದು ISI ಮತ್ತು BIS ಮಾರ್ಕ್ ಕೂಡ ಇರಬೇಕು ಅವಕ್ಕೆ. ಎಷ್ಟು ಲಕ್ಷದವರೆಗೆ? 10 ಲಕ್ಷದವರೆಗೆ. ಹತ್ತು ಲಕ್ಷದವರೆಗೆ ಗರಿಷ್ಠ 50% 10 ಲಕ್ಷದವರೆಗೆ. 10 ಲಕ್ಷದವರೆಗೆ ಅವರಿಗೆ ಬ್ಯಾಂಕ್ ಇಂದ ಸಹಾಯಧನ ತಗೊಂಡ್ರು ಕೂಡ 50% ಸಬ್ಸಿಡಿ ಸಿಗುತ್ತೆ. ಹೌದು ಹೌದು. ಅಂದ್ರೆ ಅವರು ಸಾಮೂಹಿಕವಾಗಿ ಮಾಡ್ಕೋಬಹುದು, ಇಲ್ಲಾಂತಂದ್ರೆ ವೈಯಕ್ತಿಕವಾಗಿಯೂ ಕೂಡ ಮಾಡ್ಕೋಬಹುದು. ರೈತರ ಸ್ವಸಹಾಯ ಗುಂಪುಗಳು ಆಗಿರ್ಬಹುದು, ರೈತರು ಸ್ವಂತ ಒಬ್ಬ ಪ್ರತ್ಯೇಕ ರೈತರು ಆಗಬೇಕು, ರೈತರ ಗುಂಪು ಇರಬಹುದು, ನಮ್ಮ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆಗಿರಬಹುದು, ಇದಕ್ಕೂ ಕೂಡ ನೀವು ಕೊಡ್ತೀರಿ. ಒಂದು ರಾಜವರೆ, ನನಗೆ ಬಹಳ ಪ್ರಮುಖವಾಗಿ ಈ ಸಿರಿಧಾನ್ಯ ಸಂಸ್ಕರಣೆ ಘಟಕಗಳನ್ನು ಸ್ಥಾಪನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಏನಾದ್ರೂ ಒಂದು ಮಾನದಂಡವನ್ನು ಇಟ್ಟಿದ್ದೀರಾ ತಾವು? ಅಲ್ಲ, ಮಾನದಂಡ ಮೊದಲು ಅವರು ರೈತರಾಗಿರಬೇಕು ಅನ್ನೋದು ಒಂದು ಮಾನದಂಡ ಇದೆ. ಇದ್ರ ಜೊತೆಗೆ ಅವರಿಗೆ ಆ ಒಂದು ಪ್ರದೇಶದಲ್ಲಿ ಸಿರಿಧಾನ್ಯಗಳ ಲಭ್ಯತೆ ಇರಬೇಕು. ಜೊತೆಗೆ ಅವರು ಮುಂಚಿತವಾಗಿ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಅರ್ಜಿ ತಗೊಂಡು ಅದಕ್ಕೆ ಬೇಕಾದಂತಹ ಸ್ಥಳೀಯ ಸಂಸ್ಥೆಗಳಿಂದ ಪರವಾನಗಿ ಪಡ್ಕೊಂಡಿರಬೇಕು. ಸೊ ಬ್ಯಾಂಕ್ ಇಂದ ಹತ್ತು ಎಲ್ಲಿ ಇದರ ಒಂದು ಮೌಲ್ಯ ಒಟ್ಟು ಮೌಲ್ಯ 10 ಲಕ್ಷಗಳಿಂದ 5 ಲಕ್ಷಕ್ಕಿಂತ ಹೆಚ್ಚಾಗುತ್ತೆ ಅಲ್ಲಿ ಬ್ಯಾಂಕ್ ಸಾಲನ ತಗೋಬೇಕಾಗತ್ತೆ ಅವರು. ಇಲ್ಲ ಅಂದ್ರೆ 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನೇರವಾಗಿ ಅರ್ಧ ಭಾಗವನ್ನ ಆ ಫಲಾನುಭವಿಯ ಖಾತೆಗೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಇದನ್ನ ಅಂದ್ರೆ ಇಲ್ಲಿ ಸ್ವಸಹಾಯ ಗುಂಪಿನವರು ಒಟ್ಟಾಗಿ ಮಾಡಬಹುದು, ನವೋದ್ಯಮಿಗಳು ಮಾಡಬಹುದು, ಸ್ಟಾರ್ಟ್ಅಪ್ಸ್ ಅಂತ ಏನ್ ಹೇಳ್ತಾ ಇದೀವಿ ಅವರು ಮಾಡಬಹುದು. ಮತ್ತೆ ಇದರಲ್ಲಿ ಅಪ್ಗ್ರೇಡೇಷನ್ಗೂ ಕೂಡ ಕೊಡ್ತಾ, ಈಗಾಗಲೇ ಇದ್ದು ಈಗಲೂ ಕೂಡ ಅವರು ಆಧುನೀಕರಣ ಮಾಡಬೇಕು ಅಂತಾನೆ ಅದಕ್ಕೂ ಕೂಡ ತಗೊಳ್ಳೋದಕ್ಕೆ ಅವಕಾಶ ಇದೆ. ಆಧುನೀಕರಣಕ್ಕೂ ಕೂಡ ಅವಕಾಶ ಇದೆ. 10 ಲಕ್ಷದವರೆಗಿನ ಒಂದು ಮಿತಿಯನ್ನು ಇಟ್ಕೊಂಡು ಸಹಾಯಧನವನ್ನು ತಾವು ಕೊಡ್ತೀರಿ. ನಮ್ಮ ಮುಂದಿನ ಫೋನ್ ಕರೆ. ಹಲೋ ಹಲೋ ಹಲೋ ಹಲೋ ಹೇಳಿ, ತಮ್ಮ ಹೆಸರು? ಸರ್ ನಮಸ್ತೆ. ನಮಸ್ತೆ ಹೇಳಿ. ನಮಸ್ತೆ, ರವಿ ಅಂತ ಹರಿಹರದಿಂದ ಹೇಳಿ. ರವಿ ಅವರು ಹೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಈಗ ನೀವು ಪ್ರೋತ್ಸಾಹನ ಕೊಡ್ತಿರಲ್ಲ, ಬೆಳೆ ವಿಮೆ ಎಲ್ಲ ಕೊಡ್ತಿರಲ್ಲ ಕೃಷಿದು, ಅದನ್ನ ಅವ್ರ ಮಕ್ಕಳು ಏನಾದ್ರೂ ಗೌರ್ಮೆಂಟ್ ಎಂಪ್ಲಾಯರ್ ಇದ್ರೆ ಕೊಡ್ತಿರೋ ಅಥವಾ ಗೌರ್ಮೆಂಟ್ ಎಂಪ್ಲಾಯರ್ ಇರಲಿದ್ರೆ ಮಾತ್ರ ಕೊಡ್ತಿರೋ? ರಾಜವರೇ, ಅಲ್ಲ ಈಗ ನೀವು ಕೇಳ್ತಾ ಇರತಕ್ಕಂಥದ್ದು ಬೇರೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ರಿ ಅನ್ಸುತ್ತೆ. ಇಲ್ಲಿ ಮೂಲತಃ ರೈತರಾಗಿರ್ಬೇಕು, ಮತ್ತೆ ಅವರು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಒಂದು ರಿಜಿಸ್ಟರ್ ಮಾಡಿಸಿರ್ಬೇಕು. ಅವ್ರಿಗೆ ಆದಂತ ಒಂದು ಫಾರ್ಮರ್ ಏನು ಇರ್ತದೆ? ರಾಗಿ ಐತಲ್ಲ, ಪ್ರತಿ ವರ್ಷ ರಾಗಿ ಒಂದ್ ವರ್ಷದಿಂದ ಒಂದ್ ವರ್ಷಕ್ಕೆ ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ, ಇದಕ್ಕೆ ಕಾರಣ ಏನಿರ್ಬೋದು? ಅಲ್ಲ ಅದಕ್ಕೆ ಹಲವಾರು ಕಾರಣ ಇದೆ, ನಿಮ್ ಫಲವತ್ತತೆ ಮತ್ತೆ ಮಳೆ ಬೀಳ್ತಕ್ಕಂಥದ್ದು. ಸೊ ನೀವ್ ಯಾವ ತಳಿ ಹಾಕಿದ್ದೀರಿ, ಸೊ ಈ ಎಲ್ಲದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಸೊ ಅದಕ್ಕೆ ಇದೇ ಕಾರಣ ಅಂತ ಹೇಳ್ಬೇಕಂದ್ರೆ ನೀವು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಅದನ್ನ ತಮ್ಮ ಭೂಮಿಯ ಒಂದು ಫಲವತ್ತತೆ ಕಡಿಮೆ ಆಗಿದ ಕಾರಣಕ್ಕೆ ಅವನ್ನ ಮಣ್ಣು ಪರೀಕ್ಷೆಗೆ ಕೊಟ್ಟಲ್ಲಿ ಮಣ್ಣು ಪರೀಕ್ಷೆಯಿಂದ ಅದರ ಆಧಾರದ ಮೇಲೆ ತಾವು ಅದನ್ನ ಮಾರ್ಪಾಡು ಮಾಡ್ಕೊಳಕ್ಕೆ ಅವಕಾಶ ಇದೆ. ಅಂದ್ರೆ ರೈತ ಸಂಪರ್ಕ ಬಗ್ಗೆ ಮಾಹಿತಿ ಸಿಗುತ್ತಲ್ಲ. ರೈತ ಸಂಪರ್ಕಗಳ ಕೇಂದ್ರಗಳಿಗೆ ಹೋದ್ರೆ ಇದಕ್ಕೆ ಮಾಹಿತಿಯೂ ಸಿಗುತ್ತೆ. ಹಾಗೇನೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ರಿ, ಈ ಯಾವುದೇ ಸಾಲ ಸೌಲಭ್ಯ ಇರಬಹುದು ಅಥವಾ ಅನುದಾನ ಇರಬಹುದು ಇಲ್ಲ ಪ್ರೋತ್ಸಾಹಧನ ಇರಬಹುದು, ಪಡ್ಕೋಬೇಕು ಅಂತಂದ್ರೆ ಅವನು ರಿಜಿಸ್ಟರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹೌದು, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಅವರ ಜಮೀನು ಅವರ ಎಲ್ಲ ವಿಳಾಸ ಎಲ್ಲ ಕೊಟ್ಟು ಅವ್ರಿಗೆ FID ಅಂತ ಒಂದು ಯುನೀಕ್ ನಂಬರ್ ನಾವು ಇಲಾಖೆ ಮುಖಾಂತರ ನೀಡ್ತೀವಿ, ಅದನ್ನ ಅವ್ರು ನೋಂದಣಿ ಮಾಡಿಕೊಂಡ್ರೆ ಇದೊಂದೇ ಯೋಜನೆ ಅಲ್ಲ, ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟ ಎಲ್ಲಾ ಸವಲತ್ತುಗಳನ್ನು ಆ ID ಮುಖಾಂತರ ಅವ್ರು ಪಡ್ಕೋಬಹುದು. FID ಪಡ್ಕೊಂಡಿಲ್ಲ ಅಂತಂದ್ರೆ ಅವನಿಗೆ ಯಾವುದೇ ರೀತಿಯ ಸಹಾಯಧನ ಪ್ರೋತ್ಸಾಹಧನ ಸಿಗೋದು ಕಷ್ಟ ಆಗುತ್ತೆ. ಅವನ FID ಅನ್ನ ಮೊದಲನೇದಾಗಿ ಮಾಡ್ಕೊಳ್ಳೇಬೇಕು. ಮಾಡ್ಕೊಂಡಾಗ ನಿಮ್ದು ಈಗ ಅಮೌಂಟ್ ಅನ್ನ ಕೊಡ್ತೀನಿ ಅಂತಂದ್ರೆ ಈ ಅಮೌಂಟ್ ಯಾವ ರೀತಿಯಲ್ಲಿ ಅವರಿಗೆ ವರ್ಗಾವಣೆ ಆಗುತ್ತೆ? ಅವರ ನೇರವಾಗಿ ಬ್ಯಾಂಕ್ ಅವರ ಆಧಾರ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಅವರ ವರ್ಗಾವಣೆ ಆಗುತ್ತೆ. ಆಧಾರ ಲಿಂಕ್ DBTಯಲ್ಲೇ ಹೋಗುತ್ತೆ? ಹೌದು, DBTಯಲ್ಲೇ ಈ ಅನುದಾನ DBTಯಲ್ಲಿ ಹೋಗುತ್ತೆ. ನಾವು ಹೇಳಿದ್ವಲ್ಲ, ಒಂದೇ ಸಾರಿ ಇಲ್ಲಿ ಕೇಂದ್ರ ಕಚೇರಿಗೆ ಬಂದ ಕೂಡಲೇ ನಾವು ಇಲ್ಲಿ ನೋಂದಣಿ ಆಗಿದಂತ ಖಚಿತಪಡಿಸಿಕೊಂಡು ನೇರವಾಗಿ ಅವರ ವರ್ಗಾವಣೆ ನೇರವಾಗಿ ಅವರಿಗೆ ವರ್ಗಾವಣೆ ಆಗುತ್ತೆ. ನಮ್ಮ ಮುಂದಿನ ಫೋನ್ ಕರೆ. ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ನಮ್ಮ ಹೆಸರು ಸೂರ್ಯ ಅಂತ ಸರ್. ಸೂರ್ಯನವ್ರು ಎಲ್ಲಿಂದ? ನಾವು ನಾಯಿಗುಡಿ ಹತ್ರ ಸರ್, ಕೊರಡೆ ಅಂತ ನಮ್ದು ಊರು. ಹೇಳಿ ಹೇಳಿ. ಏನಿಲ್ಲ ಸರ್, ನಾವು 100 ವರ್ಷದ ಕೆಳಗೆ 4 ದಿವಸ ಸಿರಿಧಾನ್ಯ ಬೆಳೆದಿದ್ವಿ ಸರ್. ನಾವು 4 ದಿವಸ ಸಿರಿಧಾನ್ಯ ಬೆಳೆದಿದ್ರೆ ನಮ್ಗೆ ನಿಮ್ಗೆ 1 ಎಕರೆಗೆ 1,000 ರೂಪಾಯಿ ಕೊಡ್ತೀವಿ ಅಂತೇಳಿ ಫೋಟೋ ತಗೊಂಡು ಎಲ್ಲ ಮಾಡ್ಕೊಂಡು ಹೋಗಿದ್ರು. ಆದ್ರೆ ನಿಮ್ಗೆ ಬಂದಿರೋದು 5,000 ರೂಪಾಯಿ ಸರ್ ನಿಮ್ಗೆ ಇದು ಅನುದಾನ ಬಂದಿದ್ದು. ಇದು ಯಾವ ಯಾವ ವರ್ಷ? ಈಗ 3 ವರ್ಷದ ಹಿಂದೆ ಸರ್. 3 ವರ್ಷದ 2018-19 ಅವಾಗ ಬಹುಶಃ ತಾವ್ ಹೇಳಿದಂಗೆ ಬೆಳೆ ಸಮೀಕ್ಷೆ ಆಪ್ ಇರ್ಲಿಲ್ಲ. ನಾವು ಕೃಷಿ ಇಲಾಖೆಯಿಂದಲೇ ಕರ್ಕೊಂಡ್ ಬಂದಿದ್ದೇವೆ ಅವ್ರನ್ನ. ಹೌದು ಸರ್, ಒಪ್ಕೊಂಡೆ ನಾನು. ಬಹುಶಃ 2018-19 ತಾವ್ ಹೇಳ್ತಾ ಇರಬಹುದು. ಸೊ ಅವಾಗ ಆ ವರ್ಷದಲ್ಲಿ ನಮ್ಗೆ ಗೊತ್ತಿದ್ದಂಗೆ ಆ ಮೊದಲೇ ವರ್ಷ ಆಗಿರೋದ್ರಿಂದ 40-42 ಸಾವಿರ ಹೆಕ್ಟರ್ ಪ್ರದೇಶ ನಮಗೆ ವಿಸ್ತರಣೆ ಆಗಿತ್ತು. ಬಹುಶಃ ಆ ಅನುದಾನ ಕೊರತೆ ಇದ್ದು ಅಥವಾ ಏನೋ ಕಾರಣದಿಂದ ತಮಗೆ ಬಹುಶಃ ಲಭ್ಯವಾಗಿರ್ಲಿಕ್ಕಿಲ್ಲ. ಬಟ್ ಈಗ ನಾವು ತುಂಬಾ ಪಾರದರ್ಶಕ ತಂದಿದೀವಿ. ಇವಾಗ ತಮ್ಮ ಬೆಳೆ ಸಮೀಕ್ಷೆ ಆಪ್ ಅಲ್ಲಿ ತಮ್ಮ ಒಂದ್ಸರಿ ನೋಂದಣಿ ಆದ ಕೂಡಲೇ ತಾವು ಯಾವ್ದೇ ತರ ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ, ನೇರವಾಗಿ ತಮಗೆ ಅನುದಾನ. ಕರೆಕ್ಟ್, ಈಗ ತಾವ್ ಹೇಳೋದು ಸೂಕ್ತ ಇದೆ. ಮೊದಲು ಎರಡು ವರ್ಷದಲ್ಲಿ ಈ ತೊಂದರೆ ಇತ್ತು, ಬಟ್ ತಾವು ತಮ್ಗೆ ಗೊತ್ತಿರಬಹುದು ಈಗ ಈ ಸಿರಿಧಾನ್ಯಗಳ ಬಗ್ಗೆ ಬಹಳಷ್ಟು ಗ್ರಾಹಕರಲ್ಲಿ ಅರಿವು ಮೂಡಿದೆ ಬಹಳಷ್ಟು. ಈಗ ಇತ್ತೀಚಿನ ದಿನ ಕೋವಿಡ್ ಆದ ನಂತರ ಆದ್ರೆ ಇದು ಇರೋಂತ ಇದಕ್ಕೆ ಇರೋಂತ ಪೌಷ್ಟಿಕತೆ ಬಗ್ಗೆ ಎಲ್ಲಾ ತುಂಬಾ ಜನ ಡಾಕ್ಟರ್ಸ್ ಮತ್ತೆ ಎಲ್ಲರೂ ಇದ್ರ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಅರಿವು ಮೂಡಿ ಗ್ರಾಹಕರೇ ಅರಿವು ಮೂಡಿದ ಕಾರಣ ಬಹುಶಃ ನೀವು ಮುಂದಿನ ದಿನದಲ್ಲಿ ಬೆಳೆದ್ರೆ ಇದಕ್ಕೆ ಬಾಡಿಗೆ ಬೇಡಿಕೆ ಬರ್ತದೆ, ತಮಗೆ ಒಳ್ಳೆಯ ಬೆಲೆ ಕೂಡ ಸಿಗುತ್ತೆ. ಇದನ್ನ ತಾವು ಹಾಕ್ಬೇಕು ಆದ್ರೆ ತಾವು ಏನ್ ಮಾಡಿ ತಮ್ಮ ನಮ್ಮ ಎಲ್ಲಾ ಜಿಲ್ಲೆಯಲ್ಲಿ ರೈತರ ಒಕ್ಕೂಟ ಮಾಡಿದೀವಿ ನಾವು ಫೆಡರೇಷನ್, ಎಸ್ಪೆಷಲಿ ಸಾವಯವ ಕೃಷಿ ಒಕ್ಕೂಟಗಳು. ಆ ಒಕ್ಕೂಟದಲ್ಲಿ ಕೂಡ ತಾವು ಅದನ್ನ ತಾವು ನೋಂದಣಿ ಮಾಡಿಕೊಂಡು ಅವರಿಗೆ ಸದಸ್ಯರಾಗಿ ಅದನ್ನ ತಾವು ನೇರವಾಗಿ ಮಾರೋಕೆ ಆಗದಿದ್ರೆ ಆ ಒಕ್ಕೂಟ ಮುಖಾಂತರ ಕೂಡ ತಾವು ನಾವು ಮಾರಾಕೆ ಅನುಕೂಲ ಆಗುತ್ತೆ. ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿದ್ರೆ ತಾವು ಯಾವ ಜಿಲ್ಲೆ ತಮ್ಗೆ ಯಾವ ಒಕ್ಕೂಟ ಬರುತ್ತೆ ಅಂತ ಅವ್ರು ನಮ್ಮ ಮಾಹಿತಿ ನೀಡ್ತಾರೆ. ಅವ್ರು ಯಾವ್ದು ಹೇಳಲ್ಲ ಸರ್, ನಾವ್ ಕೇಳಿದ್ರೆ ಅವ್ರ ಗಮನಕ್ಕೆ ಹಾಕಿ ನಾನು ಏನೋ ಒಂದ್ ಹೇಳ್ತಾರ ಏನೋ. ಇವತ್ತು ತಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೇಳಿ ಇವತ್ತು ನಾನು ಈ ಕಾರ್ಯಕ್ರಮ ಮುಗಿದ್ಕೂಡ್ಲೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಹೇಳ್ರಿ. ಅಲ್ಲ ಸರ್, ನಾನು ಎಷ್ಟು ಅರ್ಜಿ ಇದೆ ಅನ್ನೋದು ಸ್ವಲ್ಪ ನೀವು ನಾಯಕಿ ನಾಡ ಕಚೇರಿಯಲ್ಲಿ ತೆಗೆದು ನೋಡ್ರಿ ಸರ್. ನಾಡ ಕಚೇರಿ ಇಲ್ಲ, ನಮ್ದು ನಾಡ ಕಚೇರಿ ಬರೋದಿಲ್ಲ, ನಮ್ದು ರೈತ ಸಂಪರ್ಕ. ಪ್ರತಿ ಒಂದು ವರ್ಷ ನಾನು 30 ಎಕರೆ ಜಮೀನು ಐತೆ ನಂದು. ಕರೆಕ್ಟ್ ಅಲ್ಲಿ ಒಪ್ಕೊಂಡೆ, ನಾಡ ಕಚೇರಿ ಬರೋದಿಲ್ಲ, ನಾ ರೈತ ಸಂಪರ್ಕ ಕೇಂದ್ರ ನಮ್ಮ ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಸಂಪರ್ಕಿಸಿ. ನೀವು ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕ ಮಾಡಿ, ಸಂಪರ್ಕ ಮಾಡುವುದರ ಒಟ್ಟಿಗೆ ಅಲ್ಲಿ ಮಾಹಿತಿನ ಪಡ್ಕೊಂಡು ಸಮಸ್ಯೆ ಆಗಿದೆ ಅಂತಂದ್ರೆ ನೀವು ಮತ್ತೆ ಪುನಃ ನಮ್ಮ ವೆಂಕಟರಾಮ್ ರೆಡ್ಡಿ ಅವರಿಗೆ ಒಂದು ಸಾರಿ ಫೋನ್ ಕೃಷಿ ಇಲಾಖೆ ಹಾಕ್ಬಿಡಿ, ನೀವು ಹೇಳಿದ್ರಿ ಅದು ಅನುಷ್ಠಾನ ಆಗಿಲ್ಲ ಅಂತ. ನಮ್ಮ ಮುಂದಿನ ಫೋನ್ ಕರೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಹೇಳಿ. ನಾನು ಕಾರ್ಕಳದಲ್ಲ ಕುಂಡಿಸಿ ಜಿಲ್ಲೆಯಿಂದ ಅಮ್ಮಯ್ಯ ಅಂತ ಮಾತಾಡುದು. ಹೇಳಿ ಅಮ್ಮ. ಹಾ ಸರ್, ಇದು ಇವಾಗ ಇದು ಸಿರಿ ಬೆಳೆಯನ್ನು ನಾವು ಎಲ್ಲ ಪ್ರದೇಶದಲ್ಲೂ ಬೆಳೆಸ್ಲಿಕ್ಕೆ ಆಗ್ತದೆ ಸರ್? ಎಲ್ಲಾ ಪ್ರದೇಶದಲ್ಲೂ ಬೆಳೆಯಬಹುದು, ಅಂದ್ರೆ ಇಳುವರಿ ತಾವು ಎಲ್ಲಾ ಕಡೆ ಸಮಾನವಾಗಿರೋದಿಲ್ಲ. ತಾವು ಒಳ್ಳೆ ಜಮೀನಲ್ಲಿ ಬೆಳೆದ್ರೆ, ಫಲವತ್ತಾದ ಬೆಳೆದ್ರೆ ಅಂದ್ರೆ ಇಳುವರಿ ಜಾಸ್ತಿ ಬರ್ತದೆ, ಕಡಿಮೆ ಫಲವತ್ತ ಇದ್ರೆ ಇಳುವರಿ ಕಡಿಮೆ ಬರ್ತದೆ. ಎಲ್ಲ ಪ್ರದೇಶದಲ್ಲಿ ಬೆಳೆಯಬಹುದು. ಮತ್ತೆ ನೀರೆಲ್ಲ ಜಾಸ್ತಿ ಹಾಕ್ಬೇಕು, ಜಾಸ್ತಿ ಇರ್ಬೇಕಾಗ್ತದೆ? ಇಲ್ಲ ಇಲ್ಲ, ಕಡಿಮೆ ನೀರು ಪ್ರದೇಶದಲ್ಲಿ ಇದು ಬೆಳೆಯಬಹುದು, ಕಡಿಮೆ ತುಂಬಾ ಕಡಿಮೆ ನೀರು ಪ್ರದೇಶದಲ್ಲಿ ಬೆಳೆಯಬಹುದು. ಧನ್ಯವಾದ. ನಮ್ಮ ಮುಂದಿನ ಫೋನ್ ಕರೆ. ಹಲೋ, ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ ಸರ್. ಸಿರಿಧಾನ್ಯ ಬೆಳಿಗ್ಗೆ ಎರಡು ಕಂತು ಮಾಡ್ತೀನಿ ಅಂತಲ್ಲ ಸರ್, ಕಂತು ಎಷ್ಟು ಹೆಚ್ಚಿನ ಬಿಡೋಣ ಮಾಡ್ರಿ ಸರ್? 5,000 ಒಂದು ಕಂತಿನಲ್ಲಿ. ಇವಾಗ ನೀವು 1 ಹೆಕ್ಟರ್ ಬೆಳೆದಿದ್ರೆ 5,000 ರೂಪಾಯಿ ಬಂದಿರ್ತದೆ, 2 ಹೆಕ್ಟರ್ ಬೆಳೆದ್ರೆ 10,000 ಬಂದಿರ್ತದೆ. ಅಲ್ಲ ಎಷ್ಟು 2 ಎಕರೆ ಬೆಳೆದ ನಾವು ರಿಯಲ್ ಅರ್ಜಿ ಎಲ್ಲ ಕೊಡ್ತಾ ಒಂದು ಕಂತು ಬಂತು 5,000. ಇನ್ನೊಂದು ಕಂತು ಕೇಳಿದ್ರೆ ಬಂದಿಲ್ಲ, ಬಂದ್ರೆ ಇನ್ನೂ ಲೇಟ್ ಅಂತಲ್ಲ ಸರ್? ಬರುತ್ತೆ ಬರುತ್ತೆ, ನಿಮ್ಮ ಅಕೌಂಟ್ಗೆ ಬರುತ್ತೆ. ನೀವು ಅವ್ರನ್ನ ಕೇಳ ಅವಶ್ಯಕತೆ ಇಲ್ಲ, ಎಲ್ಲಾ ದಾಖಲಾತಿಗಳನ್ನ ನೀವು ಕೊಟ್ಟಿದ್ರೆ ನಿಮ್ಮ ಅಕೌಂಟ್ಗೆ ನೇರವಾಗಿ ಬರ್ತದೆ. ಒಂದು ಕಂತು ಬಂದಿದೆ ಅಂದ್ರೆ ಎರಡನೇ ಕಂತು ಬಂದೇವಾಗಿ ಬರುತ್ತದೆ. ಸರಿ ಸರಿ. ಒಂದನೇ ಕಂತು ಬಂದಿದೆ ಅಂತ ನೀವು ಆರಾಮ ನೆಮ್ಮದಿಯಿಂದ ಇರಬಹುದು, ಎರಡನೇ ಕಂತಿಗೆ ಸ್ವಲ್ಪ ಕಾಯ್ಬೇಕಾಗ್ಬಹುದು ಅಷ್ಟೇನೆ. ಗುಂಡ್ಲಪೇಟೆಯಿಂದ. ನಮ್ಮ ಮುಂದಿನ ಫೋನ್ ಕರೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಹೇಳಿ. ನಮ್ಮ ಹೆಸರು ಬೆಳಗಾವಿ ತಾಲೂಕು ಮೂಲಕೂಡದಿಂದ ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ಶಿವಲಿಂಗ ಹೇಳಿ. ಸರ್, ಇದು ಏನ್ ಎಕರೆ ಮೇಲೆ ಇದ್ರು, ಏನ ಸ್ವಲ್ಪ ಭೂಮಿ ಇದ್ರು ಸಿಗ್ಬೋದು, ಲೋನ್ ಸಿಗ್ಬೋದ್ರು? ಖಂಡಿತವಾಗಿ, ನೀವು 3 ಗುಂಟೆ ಪ್ರದೇಶದಲ್ಲಿ ಬೆಳೆದಿದ್ರು ಕೂಡ ನಿಮ್ಗೆ ಅದ್ರ ತಕ್ಕನಾದಂತ ಸಹಾಯಧನ ಸಿಗ್ತದೆ, ಪ್ರೋತ್ಸಾಹ. 3 ಗುಂಟೆ ಹಿಡ್ಕೊಂಡು ಬೇಕಾದ ಖಂಡಿತ ಸಿಗ್ತದೆ. ಬೇಕಾದಷ್ಟಂದ್ರೆ ಸೀಮಿತವಾಗಿ ದುಡ್ಡು ಕೊಡ್ತೀವಿ ನಾವು. ಅಂದ್ರೆ ನಮ್ದು 2.5 ಎಕರೆ ಕದ್ರೆ ಸರ್? 2.5 ಎಕರೆಗೂ ಬೆಳಿಬಹುದು, ನಿಮ್ಗೆ 10,000 ರೂಪಾಯಿ ಸಹಾಯ ಪ್ರೋತ್ಸಾಹನ ಸಿಗ್ತದೆ. ಓಕೆ ಸರ್, ಥ್ಯಾಂಕ್ಸ್ ಸರ್. ಆದ್ರೆ ಆಪ್ ಅಲ್ಲಿ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬೆಳಕೊಂಡು ನೀವು ಬೆಳಕೊಂಡು ಹಾಗೆ ಕೂತ್ಬಿಟ್ರೆ ಸಿಗೋದಿಲ್ಲ. ಓಕೆ, ನಮ್ಮ ಮುಂದಿನ ಫೋನ್ ಕರೆಗೆ ಹೋಗೋದಕ್ಕಿಂತ ಮೊದಲು ವೆಂಕಟರಾಮ ರೆಡ್ಡಿ ಅವರೇ, ಇಲ್ಲಿ ಸಿರಿಧಾನ್ಯ ಸಂಸ್ಕರಣೆ ಘಟಕ ಸ್ಥಾಪನೆಗೆ ಒಂದು ಅರ್ಜಿಯನ್ನ ಕೊಡಬೇಕಾಗತ್ತ, ಇಲ್ಲ ಏನ್ ಮಾಡ್ಬೇಕಾಗತ್ತೆ ಅವರು? ಹೌದು, ಇವನ್ನ ನಮ್ಮ ಈ ಸಂಸ್ಕರಣಾ ಘಟಕಕ್ಕೆ ಮಾತ್ರ ನಾವು ಅವರು ಪ್ರತ್ಯೇಕವಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಗದಿತ ನಮ್ಮ ಮನೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಯೋಜನೆ ವಿವರಗಳು ನೀಡಬೇಕು. ಅವರು ಬ್ಯಾಂಕ್ ಯಾವ ಬ್ಯಾಂಕ್ ಅಲ್ಲಿ ಅವರು ಇದು ಸಹಾಯಧನ ಪಡೆದಾರನ್ನು ಕೂಡ ಅದ್ರ ಪತ್ರ ಕೊಡಬೇಕು, ಮತ್ತು ಅವರು ಪ್ರತ್ಯೇಕವಾಗಿದಾರ ಅಥವಾ ಒಂದು ಸ್ವಸಹಾಯ ಗುಂಪಿದೆಯಾ ಅದಿತ್ತಂದ್ರೆ ಆ ದಾಖಲೆ ಕೂಡ ಅವರು ಕೊಡಬೇಕಾಗತ್ತೆ, ಮತ್ತು ಅವರು ಕಟ್ಟಡದ ನೀಲಿ ನಕ್ಷೆ ಕೂಡ ಅವರು ಕೊಡಬೇಕಾಗುತ್ತೆ. ಹಲವಾರು ಒಂದು 10-15 ಡಾಕ್ಯುಮೆಂಟ್ಸ್ ಇದೆ, ಅದು ಆ ಡಾಕ್ಯುಮೆಂಟ್ಸ್ ನ ಅವರು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಸಂಪರ್ಕದಲ್ಲಿ ಅವರಿಗೆ ಆ ಮಾಹಿತಿ ನೀಡುತ್ತಾರೆ. ಅವೆಲ್ಲ ಮಾಹಿತಿಯನ್ನು ಅವರು ಅಲ್ಲಿ ಒದಗಿಸಬೇಕಾಗುತ್ತೆ. ಹಾಗೇನೆ ಫೀಸ್ ಏನಾದರೂ ಇಟ್ಟಿರ್ತೀರಾ? ಯಾವುದೇ ತರ ಫೀಸ್ ಇಲ್ಲ, ರೈತರು ಅದನ್ನ ಉಚಿತವಾಗಿ ಇದನ್ನ ಅರ್ಜಿಗಳನ್ನು ಪಡೆದುಕೊಂಡು ಅವ್ರ ಮಾಹಿತಿನ ಕ್ರೋಢೀಕರಿಸಿ ನಮಗೆ ಸಬ್ಮಿಟ್ ಮಾಡಿದಲ್ಲಿ ಇದನ್ನ ಮೊದಲ ಆದ್ಯತೆ ಯಾರು ಮೊದಲ ಅರ್ಜಿ ಕೊಡ್ತಾರೆ ಅವರಿಗೆ ಆದ್ಯತೆಯ ಮೇಲೆ ನಾವು ಅವ್ರು ಪರಿಗಣಿಸ್ತೀವಿ. ಹಾಗೇನೆ ಒಂದು ಚಾಪ ಕಾಗದ ಮೇಲೆ ಅವರು ಸ್ಟ್ಯಾಂಪ್ ಪೇಪರ್ ಮೇಲೆ ಅವರು ಇದನ್ನ ಈ ಸರ್ಕಾರಿ ಸವಲತ್ತು ಇದನ್ನ ಯಾವ್ದೇ ತರ ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ ಅಂತ ಒಂದು ಕಾಗದ ಚಾಪದ ಮೇಲೆ ಅವರು ಒಂದು ದೃಢೀಕರಣ ಕೂಡ ಕೊಡ್ತಾರೆ, ಅದನ್ನು ಕೂಡ ಇದರಲ್ಲಿ ಆ 15 ಡಾಕ್ಯುಮೆಂಟ್ ಅಲ್ಲಿ ಒಳಗೊಂಡಿದೆ. 15 ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಿದ್ರೆ ಅವರು ಒಂದು ಘಟಕ ಸ್ಥಾಪನೆಯನ್ನ ಇಂಡಿವಿಜುವಲ್ ಆಗಿ ಇಲ್ಲ ಸಾಮೂಹಿಕವಾಗಿಯೂ ಕೂಡ ಮಾಡಬೇಕು ಅವಕಾಶ ಇರುತ್ತೆ. ರೈತರ ಗುಂಪು, ರೈತರ ಒಕ್ಕೂಟ, ಸ್ವಸಹಾಯ ಗುಂಪು ಅಥವಾ ಪ್ರತ್ಯೇಕ ಕೂಡ ಮಾಡಬಹುದು. ನಮ್ಮ ಮುಂದಿನ ಫೋನ್ ಕರೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಹೇಳಿ. ನಾನು ಮಂಗಳೂರಿದ್ದು ಇಸ್ಮಾಯಿಲ್ ಅಂತ ಸರ್ ಮಾತಾಡೋದು. ನಾನೊಬ್ಬ ಸಣ್ಣ ರೈತ, ಆದ್ರೂ ಸರ್ ಈಗ ನಿಮ್ಮ ನಿಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಎಲ್ಲ ಒಂದು 5-6 ಬಗೆ ಅಂತ ಸಿರಿಧಾನ್ಯದ ಹೆಸರು ಇಲ್ಲಿ ಯಾರು ಈಗ ಸಹ ಬೆಳೆಯಲಿಕ್ಕೆ ಪ್ರಯತ್ನ ಪಡ್ತಾರೆ ಸರ್, ಅದು ಯಾವ್ದಂತ ನಮ್ಗೆ ಅದು ಗೊತ್ತಾಗ್ತಿಲ್ಲ ಸರ್. ಅದು ಯಾವ್ದಂತ ಅದು ಹೆಸರು ನಾ ಹೆಸರು ನನಗೆ ಕೇಳಲೂ ಇಲ್ಲ. ಇಲ್ಲ, ನಾನು ಹೇಳ್ತೀನಿ, ಈಗ ನಾನು ನಿಮ್ಗೆ ಕನ್ನಡದಲ್ಲಿ ಹೇಳ್ತೀನಿ, ಅದಕ್ಕೆ ಅದಕ್ಕೆ ಇನ್ನೊಂದು ಇಂಗ್ಲಿಷ್ ಅಲ್ಲೂ ತಮ್ಗೆ ಹೇಳ್ಕೊಡ್ತೀನಿ ನೋಡಿ. ಒಂದು ಕೊರಳೆ, ಕೊರಳೆ ಅದು ಹಾಗಂದ್ರೆ ಎಂತ ಸರ್ ಅದು? ಅದಕ್ಕೆ ಕೊರಳೆ ಅಂತಂದ್ರೆ ಸಣ್ಣ ಧಾನ್ಯ ಅದು, ಅದು ಅದರಲ್ಲಿ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಬ್ರೌನ್ ಟಾಪ್ ಅಂತ ಕರೀತಾರೆ, ಬ್ರೌನ್ ಟಾಪ್ ಮಿಲೆಟ್ ಅಂತ ಕರೀತಾರೆ. ಇದು ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಬಹಳ ಬೆಳೀತಾರೆ ಇದನ್ನು. ಇನ್ನೊಂದು ಬರಗು, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಪ್ರೋಸೋ ಮಿಲೆಟ್ ಅಂತಾರೆ. ಅದೇ ತರ ಸಾಮೆ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಲಿಟಲ್ ಮಿಲೆಟ್ ಅಂತಾರೆ. ಹರ್ಕ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕೋಡೋ ಮಿಲೆಟ್ ಅಂತಾರೆ. ಹರ್ಕ ಹರ್ಕ ಅಂತ ಇದೆಯಲ್ಲ, ಅದಕ್ಕೆ ಕೋಡೋ ಮಿಲೆಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಆಮೇಲೆ ಉದುಲು, ಇದಕ್ಕೆ ಬರ್ನ್ಯಾರ್ಡ್ ಬರ್ನ್ಯಾರ್ಡ್ ಮಿಲೆಟ್ ಅಂತ ಕರೀತಾರೆ. ದಕ್ಷಿಣ ಕನ್ನಡಕ್ಕೆ ಕಲಿಸಿಕೊಡ್ಬೇಕು ಸರ್. ಅದು ನವಣೆ, ನವಣೆಗೆ ಫಾಕ್ಸ್ ಟೇಲ್ ಮಿಟ್ ಅಂತಾರೆ. ಇದು ನಿಮ್ಮ ಭಾಗದಲ್ಲಿ ಕೂಡ ಬೆಳಿಬಹುದು, ಅಂದ್ರೆ ನಿಮ್ಮಲ್ಲಿ ಬಹುಶಃ ಮಳೆಗಾಲದ ಪರಿಸ್ಥಿತಿಯಲ್ಲಿ ಬೆಳೆಯಕ್ಕಾಗಲ್ಲ, ಮಳೆಗಾಲ ತದ ನಂತರ ಭತ್ತ ತಾವು ಕಟಾವು ಆದ ನಂತರ ಅದರಂತ ಏನ್ ತೇವಾಂಶ ಇರುತ್ತಲ್ಲ, ಆ ತೇವಾಂಶದಲ್ಲೇ ತಮ್ಮಲ್ಲಿ ಕೂಡ ಬೆಳಿಬಹುದು. ನೀವು ಅಂಗಡಿಗಳು ಅಥವಾ ನಿಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಹೋದ್ರೆ ನಿಮ್ಗೆ ಆ ಧಾನ್ಯಗಳು ಸಿಗ್ತವೆ. ನೋಡೋದಕ್ಕೆ ತಗೋ ಇಲ್ಲ, ಖರೀದಿಗೂ ಸಿಗ್ತವೆ. ನಮ್ಮತ್ತೆ ನಮ್ಮ ಖಂಡಿತ ಖಂಡಿತ ನಿಮ್ಗೆ ಸೂಪರ್ ಸ್ಟೋರ್ ಗಳಲ್ಲಿ ನೋಡಿ ಸಿಗ್ತದೆ. ನೀವು ಹೋದ್ರೆ ಮಾಲ್ಗಳಲ್ಲಿ ಹೋಗಿ ಸಾವಯವ ಭಾಗ ಅಂತ ನೋಡಿದ್ರೆ ಅದರಲ್ಲಿ ಇರುತ್ತೆ ಎಲ್ಲ ಈ ಇರ್ತದೆ, ನವಣೆ ಚಿಕ್ಕ. ನೀವು ನೋಡಿ ಅದರೊಟ್ಟಿಗೆ ಖರೀದಿ ಮಾಡಿ ತಗೊಂಡು ನಿಮ್ಮ ಆರೋಗ್ಯವನ್ನು ಕೂಡ ಹೆಚ್ಚು ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಇತ್ತೀಚಿನ ದಿನದಲ್ಲಿ ಸಿರಿಧಾನ್ಯದಿಂದ ಆರೋಗ್ಯ ವರ್ಧನೆ ಆಗುತ್ತೆ ಅನ್ನುವಂತ ಒಂದು ಮಾತಿದೆ ವೆಂಕಟರೆಡ್ಡಿಯವರ. ಇನ್ನು ಇರೋದ್ರ ಮೇಲೆ ಕೇವಲ 1 ನಿಮಿಷದ ಕಾಲಾವಧಿ, ಕೊನೆಯದಾಗಿ ನಮ್ಮ ಕೇಳುವರಿಗೆ ಏನ್ ಹೇಳ್ತಿರ್ತಾವೆ? ನಾನು ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋದಂದ್ರೆ ಈ ಸಿರಿಧಾನ್ಯಗಳು ಈಗಾಗಲೇ ಬಹಳಷ್ಟು ಮಹತ್ವ ಪಡೆದಿದೆ. ಇದು ಈಗ ಇತ್ತೀಚಿನ ದಿನದಲ್ಲಿ ಪೌಷ್ಟಿಕ ಭರಿತ ಇರೋದ್ರಿಂದ ಸಿರಿಧಾನ್ಯಗಳು ಬೆಳೆದರೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಸ್ವಾಭಾವಿಕವಾಗಿ ಸಾವಯವ ರೂಪದಲ್ಲಿ ಇವು ಬೆಳೀತಿದ್ದಾರೆ ರೈತರು. ಯಾವುದೇ ತರ ಕೆಮಿಕಲು ಮತ್ತು ಪೆಸ್ಟಿಸೈಡ್ಸ್ ಇದಕ್ಕೆ ಬಳಕೆ ಮಾಡೋದಿಲ್ಲ. ಅದಕ್ಕೆ ಇದು ನಾನು ರೈತ ಬಾಂಧವರು ಮತ್ತು ಈ ಕೇಳ್ತಿರೋರು ಗ್ರಾಹಕರು ಕೂಡ ನಾನು ವಿಶೇಷ ವಿನಂತಿ, ಇದನ್ನ ನೇರವಾಗಿ ನಮ್ಮ ಒಕ್ಕೂಟದ ಮುಖಾಂತರ ಇದನ್ನ ಖರೀದಿ ಮಾಡಿದಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ, ಮತ್ತು ಇದಕ್ಕಿರೋಂತ ಪೌಷ್ಟಿಕವನ್ನು ಏನಿದೆ ಅದನ್ನ ತಾವು ಸದ್ಬಳಕೆ ಮಾಡಿಕೊಳ್ಳಕ್ಕೆ ಅವಕಾಶ ಆಗುತ್ತೆ ಮತ್ತು ಅನುಕೂಲ ಆಗುತ್ತೆ. ಇದು ಗ್ರಾಹಕರಿಗೂ ಮತ್ತು ರೈತರಿಗೂ ಇಬ್ಬರಿಗೂ ಒಳ್ಳೇದಾಗುತ್ತೆ. ಹಾಗೆ ಬೆಳೆದ ರೈತನಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಇತ್ತೀಚಿನ ದಿನಗಳಿಗಿಂತ ಜಾಸ್ತಿನ ಒಂದು ಪ್ರೈಸ್ ಗೆ ಈಗ ಸೇಲ್ ಆಗ್ತಾ ಇದೆ. ಬಹಳ ಆರೋಗ್ಯದ ಕಲ್ಪನೆಯೊಟ್ಟಿಗೂ ಕೂಡ ಸಿರಿಧಾನ್ಯ ಯೋಜನೆಯ ಅನ್ನ ಅದು ಈ ಒಂದು ರೈತ ಸಿರಿ ಯೋಜನೆಯ ಅಡಿಯಲ್ಲಿ ಸಿರಿಧಾನ್ಯಗಳು ಆರು ಈಗಾಗಲೇ ನಾವು ಹೇಳಿದ್ದನ್ನ ಬೆಳೀಲಿ, ಬದುಕನ್ನು ಭದ್ರಪಡಿಸಿಕೊಳ್ಳಿ, ಪ್ರೋತ್ಸಾಹನವನ್ನು ಪಡ್ಕೊಳ್ಳಿ, ಘಟಕಗಳನ್ನು ಸ್ಥಾಪನೆ ಮಾಡಿ ಉದ್ದಿಮೆದಾರರು ಆಗಲಿ ಎನ್ನುವ ಆಶಯದೊಂದಿಗೆ ಭಾಗವಹಿಸಿದಂತಹ ವೆಂಕಟರಾಮರೆಡ್ಡಿ ಪಾಟೀಲ್ ಅವರೇ ಮತ್ತು HSB ರಾಜು ಅವರೇ ನಮಸ್ಕಾರ, ಧನ್ಯವಾದ. ಧನ್ಯವಾದ. Oh, my God.